ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಭಾರತದ ಸ್ವಾತಂತ್ರ್ಯದ ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ ಆಗಸ್ಟ್ 13-15 ತನಕ ಹರ್ ಘರ್ ತಿರಂಗ ಎಂಬ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ. ಹಲಸಿರಿ ಹಲಸಿರಿ ಹಲಸಿರಿ. ಕೇಳಿ ಕಾರ್ಯಕ್ರಮ ಹಲಸಿರಿ ಹಲಸಿರಿ ಹಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಕಾಳುಮೆಣಸು ಹಾಗೂ ಶುಂಠಿ ಬೆಳೆಯ ನಿರ್ವಹಣಾ ಕ್ರಮಗಳು. ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿಜಯಚಿತ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಕಾಳುಮೆಣಸು ಹಾಗೂ ಶುಂಠಿ ಬೆಳೆಯ ನಿರ್ವಹಣೆ ಕ್ರಮಗಳು ಮತ್ತು ತೋಟಗಾರಿಕೆ ಇಲಾಖೆಯ ಕಾರ್ಯಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮಲೆನಾಡು ಭಾಗವೂ ಸೇರಿದಂತೆ ಎಲ್ಲ ಭಾಗದಲ್ಲಿಯೂ ಕೂಡ ಈ ಸಾಲಿನಲ್ಲಿ ವ್ಯಾಪಕವಾದಂತಹ ಮಳೆ ಆಗಿದೆ. ಮಲೆನಾಡು ಭಾಗದಲ್ಲಿ ಸಾಮಾನ್ಯವಾಗಿ ದೀರ್ಘಾವಧಿಯ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಕಾಫಿ, ಕಾಳುಮೆಣಸು, ಏಲಕ್ಕಿ ಇವೆಲ್ಲವೂ ಕೂಡ ದೀರ್ಘಾವಧಿ ಬೆಳೆಗಳು. ಇದರ ಜೊತೆಗೆ ಶುಂಠಿಯನ್ನು ಕೂಡ ಒಂದಷ್ಟು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಇದು ಅಲ್ಪಾವಧಿಯ ಬೆಳೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳತಕ್ಕಂತಹ ಸಂದರ್ಭದಲ್ಲಿ ಈ ಬೆಳೆಗಳಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಹೆಚ್ಚು ಮಳೆಯಾದಂತಹ ಸಂದರ್ಭದಲ್ಲಿ ಈ ಬೆಳೆಗಳನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹಾಗೆಯೇ 2022 ಮತ್ತು 2023 ಸಾಲಿನಲ್ಲಿ ಈ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಹೊಸ ಹೊಸ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಇದ್ದಾವೆ, ಅವುಗಳ ಸದ್ಬಳಕೆಯನ್ನು ನಮ್ಮ ಕೃಷಿಕರು ಹೇಗೆ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿಜಯಚಿತ್ರ ಅವರು ನಮ್ಮೊಂದಿಗೆ ಇದ್ದಾರೆ. ವಿಜಯಚಿತ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಶುಂಠಿಯನ್ನ ಮಲೆನಾಡು ಭಾಗದಲ್ಲಿ ಬೆಳೆಯಲಾಗುತ್ತೆ, ಅದು ಪ್ರಾರಂಭ ಆಗಿದ್ದೆ ಅಲ್ಲಿ. ಈಗ ಒಂದು ಸ್ವಲ್ಪ ಅದರ ಒಂದು ವಿಸ್ತೀರ್ಣ ಕಡಿಮೆ ಆಗಿದೆ ಮಳೆ ಹೆಚ್ಚಾದ ಕಾರಣಕ್ಕಾಗಿ, ಆದರೂ ಕೂಡ ಒಂದಷ್ಟು ಬಿತ್ತನೆ ಆಗಿದೆ. ಈ ಬಿತ್ತನೆ ಆಗಿರತಕ್ಕಂಥ ಶುಂಠಿ ಈಗಾಗಲೇ ಮೇಲೆ ಬಂದಿರತಕ್ಕಂಥದ್ದು, ಮಳೆ ತುಂಬಾ ವ್ಯಾಪಕವಾಗಿ ಆಗಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ಬೇಸಾಯ ಕ್ರಮಗಳನ್ನು ಶುಂಠಿ ಬೆಳೆಯಲ್ಲಿ ಅನುಸರಿಸಬೇಕಾಗುತ್ತೆ? ಸರ್, ಶುಂಠಿ ಬೆಳೆಯಲ್ಲಿ ನಾವು ಪ್ರಮುಖವಾಗಿ ಕೊಳೆ ರೋಗನ ನಾವು ನಿರ್ವಹಣೆ ಮಾಡಿದ್ರೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಗುತ್ತೆ ರೈತರಿಗೆ. ಸೊ ಆ ಕೊಳೆ ರೋಗನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು, ಮೊದಲಿಗೆ ಬೀಜೋಪಚಾರ ಮತ್ತೆ ಬೀಜದ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಂದ್ರೆ ಬಿತ್ತನೆ ಪೂರ್ವದಲ್ಲಿ. ಸೊ ಆ ಟೈಮಿಂದನೇ ನಾವು ಕಂಟ್ರೋಲ್ ಮೆಷರ್ಸ್ ನ ತಗೊಂಡು ಬಂದ್ರೆ ಈ ಮಳೆಗಾಲದಲ್ಲಿ ಕೊಳೆ ರೋಗನ ನಾವು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಮತ್ತೆ ಬಂದ ಪಕ್ಷದಲ್ಲಿ ನಾವು ಅದನ್ನ ಸ್ವಲ್ಪ ನಿರ್ವಹಣೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಸೊ ಎಲ್ಲದಕ್ಕಿಂತನೂ ಮೂಲ ನಮಗೆ ಬೀಜ. ಸೊ ಬೀಜನ ನಾವು ರೋಗ ಮುಕ್ತ ಬೀಜ, ಅದರಲ್ಲಿ ಶಿಲೀಂಧ್ರ ಆಗ್ಲಿ ಕೀಟ ಬಾಧೆ ಆಗ್ಲಿ ಏನೂ ಇರಬಾರದು. ಸೊ ಅಂತ ಬೀಜಗಳ ಶುಂಠಿ ಬೀಜನ ಆಯ್ಕೆ ಮಾಡ್ಕೋಬೇಕು ರೈತರು. ಆದಷ್ಟು ಅವರೇ ರೋಗಮುಕ್ತ ಬೀಜನ ಬೆಳೆದು ಬೀಜಕ್ಕೋಸ್ಕರ ಅಂತ ಹೇಳಿ ನಾವು ಬೆಳೆದ್ರೆ ಉತ್ತಮ. ಇಲ್ಲಾಂತ ಹೇಳಿದ್ರೆ ಬರೀ ಬೀಜನ ರೈತರು ಕೊಂಡ್ಕೊಳ್ಳೋದಕ್ಕಿಂತ ಎಲ್ಲಿ ಅದನ್ನ ಬೆಳೆದಿರ್ತಾರೆ ಅದು ಹಸಿರಾಗಿರೋ ಸಂದರ್ಭದಲ್ಲೇ ಒಂದ್ಸತಿ ಅವರು ಭೇಟಿ ನೀಡಿ ರೋಗಮುಕ್ತವಾಗಿದೆಯಾ ಅನ್ನೋದನ್ನ ಅವರು ಖಾತ್ರಿಪಡಿಸ್ಕೋಬೇಕು ಸರ್. ಅಂತ ಟೈಮಲ್ಲಿ ಅವರು ಅಲ್ಲೇನೆ ಸ್ವಲ್ಪ ಕಂಟ್ರೋಲ್ ನಾವು ತರಬಹುದು ರೋಗಮುಕ್ತವಾದ ಬೀಜ. ನೆಕ್ಸ್ಟ್ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರನ ಒಂದು ಶಿಲೀಂಧ್ರ ನಾಶಕ ಮ್ಯಾಂಕೋಸೆಪ್ 2 grams per liter ಹಾಗೆ ಅದರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಬೀಜನ ನೆರಳಲ್ಲಿ ಹರಡಿಸಿ ಅದು ಹರಿದ ನಂತರ ಮತ್ತೆ ಒಂದು ಕೀಟನಾಶಕದಲ್ಲಿ ಕ್ಲೋರೋಪೈರಿಫಾಸ್ 2 ml per liter ಅದರಲ್ಲೂ ಸಹ ಅರ್ಧ ಗಂಟೆ ನೆನೆಸಿ ನೆರಳಲ್ಲಿ ಒಣಗಿಸಿ ಅದನ್ನ ಒಂದು ಹೀಪ್ ಮಾಡಿ ಇಟ್ಟು ಮೊಳಕೆ ಬಂದ ನಂತರ ಅವರು ಅದು ನಾಟಿ ಮಾಡಬೇಕಾಗುತ್ತೆ. ಇದು ಮೊದಲನೇ ಹಂತದಲ್ಲಿ ಅವರು ಮಾಡಬೇಕಾದಂತ ಕ್ರಮ. ಮತ್ತೆ ಮಲೆನಾಡಲ್ಲಿ ನಾವು ಯಾವಾಗ್ಲೂ ಪ್ರತಿ ವರ್ಷ ನೋಡ್ತಾ ಇದೀವಿ ಈ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರೋದ್ರಿಂದ ಯೂಶಲಿ ಏನ್ ಮಾಡ್ತಾರೆ ಸರ್, ಈಗ ಶುಂಠಿನ ಮಾರ್ಚ್ ಏಪ್ರಿಲ್ ಅಲ್ಲಿ ಬಿತ್ತನೆ ಮಾಡ್ತಾರೆ. ಒಂಚೂರ್ ಅರ್ಲಿ ಆಗಿ February 8 ಒಳಗೆ ಅವರು ಬಿತ್ತನೆ ಮಾಡ್ಕೊಂಡ್ರೆ ಈ ಮಳೆಗೆ ಅದು ಕೋಯಿನ್ಸೈಡ್ ಆಗೋದಿಲ್ಲ. ಸೊ ಬೀಜೋಪಚಾರನು ಮಾಡಿರ್ತಾರೆ. ಮಡಿಗಳಲ್ಲಿ ಅವರು ಟ್ರೈಕೋಡರ್ಮಾನ ಉಪಚಾರ ಮಾಡಿದಂತ ಕೊಟ್ಟಿಗೆ ಗೊಬ್ಬರ ಬೇವಿನಿಂಡಿನ ಕೊಡೋದ್ರಿಂದ ಸ್ವಲ್ಪ ನಾವು ಶಿಲೀಂಧ್ರಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೂ ಮುಂದೆ ಅನುಕೂಲ ಆಗುತ್ತೆ. ಶುಂಠಿ ಇವಾಗ 3.5-4 ತಿಂಗಳು ಆಗಿರುತ್ತೆ ಬೆಳೆ. February 8 ಹಾಕೊಂಡ್ರೆ ಇದು ಕೋಯಿನ್ಸೈಡ್ ಆಗೋದಿಲ್ಲ. ಸೊ 3.5-4 ತಿಂಗಳು ಇರುತ್ತೆ. ಇಂಥ ಮಳೆ ಹೆಚ್ಚಾದಾಗ ಕೊಳೆ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಎಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಮತ್ತೆ ಇನ್ನು ಬುಡದಲ್ಲಿ ಆ ಕಾಂಡ ಸ್ವಲ್ಪ ನೀರಲ್ಲಿ ತೊಯ್ದಂಗೆ ಆಗಿ ಬ್ಲಾಕ್ ಕಲರ್ ಅಲ್ಲಿ ಆಗ್ಬಿಟ್ಟು ಸ್ವಲ್ಪ ನಾವು ಮೇಲೆ ಕಿತ್ರೇನೆ ಅದು ಕಿತ್ಕೊಂಡು ಬರೋ ಅಂತ ಇದು ಸಾಫ್ಟ್ ರಾಟ್ ಅಂತ ಏನ್ ಹೇಳ್ತೀವಿ. ಸೊ ಈ ರೋಗನ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಫಸ್ಟ್ ಏನ್ ಮಾಡ್ಬೇಕು ರೈತರು, ಅಲ್ಲೆಲ್ಲಾದ್ರೂ ಒಂದೊಂದು ಬೆಡ್ಡಲ್ಲಿ ಕಾಣಿಸ್ಕೊಂಡ್ರೆ ಆ ಒಂದು ಬಡ್ಡೆನ ಮಣ್ಣು ಸಮೇತ ಕೀಳ್ಬೇಕಾಗುತ್ತೆ ಸರ್. ಕಿತ್ತು 3 ಗಿಡಗಳು 4 ಗಿಡಗಳು ಸುತ್ತಮುತ್ತ COC ನ ಡ್ರೆಂಚಿಂಗ್ ಮಾಡ್ಬೇಕು. 3 grams per liter COC ಡ್ರೆಂಚಿಂಗ್ ಮಾಡ್ಬೇಕಾಗುತ್ತೆ. ಇನ್ನು ಹೆಚ್ಚಾಗಿ ಏನಾದ್ರೂ ರೋಗಗಳು ಹರಡಿದ್ರೆ ಅವಾಗ ಜಾಸ್ತಿ ಅವರು ಕೀಳಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಪ್ನ 2.5 grams per liter ಟ್ರಿಂಚಿಂಗ್ ಮಾಡಬಹುದು. ಅದಕ್ಕಿಂತ ಮುಂಚೆ ಈಗ ನಾನು ಮಡಿಗಳು ಅಂತ ಹೇಳಿದೆ, ಮಡಿಗಳನ್ನ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಡಿ ಯಾವ ತರ ಮಾಡಬೇಕು ಅಂತ ಹೇಳಿದ್ರೆ 3 ಅಡಿ ಅಗಲ ಇರಬೇಕು, 2 ಅಡಿ ಎತ್ತರ ಮತ್ತೆ ಅನುಕೂಲಕ್ಕೆ ತಕ್ಕಂತೆ ಉದ್ದ ಅಂತ ಹೇಳ್ತೇವೆ. ಆದ್ರೂ 15-20 ಅಡಿ ಉದ್ದಕ್ಕೆ ಒಂದು ಗ್ಯಾಪ್ ಕೊಟ್ಟು ಮತ್ತೆ ಮಾಡಿದ್ರೆ ಉತ್ತಮ. ಯಾಕೆಂತ ಹೇಳಿದ್ರೆ ಈ ಕೊಳೆ ರೋಗ ಏನಾದ್ರೂ ಬಂದ್ರೆ ಬೆಡ್ ಫುಲ್ ಬೇಗ ಹರಡುವಾಗ ನಾವು ಸ್ವಲ್ಪ ಆದ್ರೂ ಒಂದು ಗ್ಯಾಪ್ ಇದ್ರೆ ನೆಕ್ಸ್ಟ್ ಬೆಡ್ ಅಲ್ಲಿ ಇರುವಂತ ಗಿಡಗಳನ್ನ ನಾವು ನಿರ್ವಹಣೆ ಮಾಡ್ಕೋಬಹುದು. ಸೊ ಆ ರೀತಿಯಲ್ಲಿ ಉದ್ದ ಅನುಕೂಲಕ್ಕೆ ತಕ್ಕಂತೆ ಅಂತ ಹೇಳಿದ್ರು ಒಂದ್ ಸ್ವಲ್ಪ 15-20 feet ಗೆ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಸಸಿ ಮಡಿಗಳನ್ನ ಮಾಡ್ಕೋಬೇಕು ಸರ್. ಇದು ಒಂದು ಮಡಿಗೂ ಇನ್ನೊಂದು ಮಡಿಗೂ 1.5 ಅಡಿ ಗ್ಯಾಪ್ ಇರಬೇಕು. ಅಲ್ಲಿಗೆ ನಾವು ಮಾಡಬೇಕಾದ್ರೆ ಈಗ ಸ್ಲೋಪ್ ಡೈರೆಕ್ಷನ್ ಅಲ್ಲೇ ನಾವು ಮಾಡ್ಕೋಬೇಕು ಮಡಿನ. ಸೊ ಬಿದ್ದಂತ ಮಳೆ ನೀರು ಸರಾಗವಾಗಿ ಹರಿದು ಹೋಗುತ್ತೆ, ಇಲ್ಲಿ ಸ್ಟಾಗ್ನೇಷನ್ ಆಗಬಾರ್ದು. ಹೆಚ್ಚು ಮಳೆ ಆದ ಸಂದರ್ಭದಲ್ಲಿ ಒಂದು 3-4 ದಿನ ಏನಾದ್ರೂ ಶುಂಠಿ ಜಾಗದಲ್ಲಿ ನೀರು ನಿಂತರೂ ಕೊಳೆ ರೋಗ ಗ್ಯಾರಂಟಿ ಬರುತ್ತೆ. ಅಂತ ಟೈಮಲ್ಲಿ ಸ್ವಲ್ಪ ನಿರ್ವಹಣೆ ಮಾಡೋದಂತೂ ತುಂಬಾ ಕಷ್ಟ. ಸೊ ಈ ರೀತಿಯಾದ ಕ್ರಮಗಳನ್ನ ರೈತರು ಅನುಸರಿಸಬೇಕು. ಮತ್ತೆ ಈ ಮಳೆಗಾಲದಲ್ಲಿ ನಾವು ನ್ಯೂಟ್ರಿಯಂಟ್ ಸ್ಪ್ರೇ, ಮಳೆ ನಿಂತ ಕೂಡಲೇ ಒಂದು ಬೋರ್ಡ್ ಸ್ಪ್ರೇ ಕೊಡಬೇಕಾಗುತ್ತೆ ಸರ್. ಪ್ರೊಫಿಲಾಕ್ಟಿಕ್ ಸ್ಪ್ರೇ ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ COC ಡ್ರಿಂಚಿಂಗ್ ಮಾಡೋದು ಉತ್ತಮ. ರೋಗಗಳು ಕಂಡ್ರೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಪ್ಪು, ಆಮೇಲೆ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ ಒಂದು ಕೊಡಬೇಕು. ಜಿಂಜರ್ ಸ್ಪೆಷಲ್ ಅಂತಾನು ಬರುತ್ತೆ ಅಥವಾ ಯಾವ್ದಾದ್ರು ಒಂದು ಲಘು ಪೋಷಕಾಂಶನ 5 grams per liter ಅಂತೆ ಸ್ಪ್ರೇ ಮಾಡಬೇಕಾಗುತ್ತೆ. 2 ಸಲ ಸ್ಪ್ರೇ, 30-40 days ಗೆ ಒಂದು, 60-70 days ಗೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ನಾವು ಶುಂಠಿ ಬೆಳೆನ ಉತ್ತಮವಾಗಿ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀನಿ ಸರ್. ನೀರು ನಿಂತಿದ್ರೆ ಹೊರಹಾಕುವಂತದ್ದು ಕೂಡ ಬಹಳ ಮುಖ್ಯ. ಹೌದು ಸರ್, ಅಂದ್ರೆ ಅದಕ್ಕೆ ಚರಂಡಿಗಳು ಅದೇ ಈ ರೀತಿ ಏರು ಮಡಿಗಳನ್ನೇ ಅದಕ್ಕೆ ನೀಟಾಗಿ ಮಾಡ್ಕೊಂಡ್ರೆ ಅದು ಸರಾಗವಾಗಿ ಹರಿದು ಹೋಗುತ್ತೆ. ಯಾಕೆ ಅಂತ ಅಂದ್ರೆ ಈಗಾಗಲೇ 3-4 ತಿಂಗಳಾಗಿರುತ್ತೆ, ಒಂದಷ್ಟು ಮಣ್ಣು ಕುಸ್ತಿರ ಅಂತದ್ದು ಮತ್ತೆ ಕಳೆಯಿಂದಾಗಿ ಸ್ವಲ್ಪ ಅಡೆತಡೆಗಳಿರುತ್ತೆ, ಆ ತರದನ್ನೆಲ್ಲ ಅದನ್ನು ಕೂಡ ಸ್ವಲ್ಪ ಸರಿಪಡಿಸಿದ್ರೆ ಒಟ್ಟಿಗೆ ನೀರು ನಿಲ್ಬಾರ್ದು. ನೀರು ನಿಲ್ಬಾರ್ದು, ಕಳೆ ನಿರ್ವಹಣೆನು ಅಷ್ಟೇ ಮುಖ್ಯ. ನಾನಾಗ್ಲೇ ಹೇಳಿದೆ ಈ ತರ ಏನಾದ್ರೂ ರೋಗ ಕಂಡು ಬಂದ್ರೆ ಅದನ್ನ ನಾವು ತೆಗೆದು ನಾಶಪಡಿಸಬೇಕು ಅಂತ, ಅದಕ್ಕೂ ಒಂದು ರೀತಿ ಇದೆ. ಈಗ ಅದು ಮಣ್ಣಿನಲ್ಲಿ ಶಿಲೀಂಧ್ರ ಇರೋದ್ರಿಂದ ನಾವು ಏನು ಗುರುತುಪಡಿಸಿರ್ತೀವಿ ಗಿಡನ, ಅದನ್ನ ನಾವು ಕೀಳ್ಬೇಕಾದ್ರೆ ಸರ್ ಸಪರೇಟ್ ಆಗಿ ಒಂದ್ ಚೀಲನೋ ಒಂದ್ ಬಕೆಟ್ ಅಲ್ಲನೋ ಅವ್ರ ಮಣ್ಣು ಸಮೇತ ತೆಗೆದು ಅದ್ರಲ್ಲಿ ಹಾಕೊಂಡು ಕೇರ್ಫುಲ್ ಆಗಿ ನಾವು ಅಲ್ಲಿಂದ ದೂರ ಗುಣಿ ತೆಗೆದು ಅದ್ರೊಳಗೆ ಹಾಕಿ ಮುಚ್ಚಬೇಕು ಅಥವಾ ನಾಶ ಪಡಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಾವೇನೆ ಸ್ಪ್ರೆಡ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಆ ಮಣ್ಣೆಲ್ಲಾದ್ರೂ ಬೇರೆ ಕಡೆ ಸ್ಪ್ರೆಡ್ ಆದ್ರೆ ಅಥವಾ ನಾವು ಗೊಬ್ಬರ ಕೊಟ್ಟ ಮೇಲೆ ಮಣ್ಣೇರಿಸ್ತೀವಿ, ಮಣ್ಣೇರಿಸಬೇಕಾದ್ರೂ ಸಲಕರಣೆಗಳ ಮುಖಾಂತರ ಅಥವಾ ನಾವು ಓಡಾಡೋದ ಮುಖಾಂತರನು ಈ ಶಿಲೀಂಧ್ರಗಳು ಸ್ಪ್ರೆಡ್ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ಆದಷ್ಟು ನಾವು ಅದನ್ನೆಲ್ಲ ಕೇರ್ ತಗೊಂಡ್ರೆ ಇನ್ನು ನಾವು ರೋಗನ ಸ್ಪ್ರೆಡ್ ಆಗೋದನ್ನ ನಿರ್ವಹಣೆ ಮಾಡಬಹುದು. ಮಣ್ಣು ಏರಿಸಬೇಕಾಗುತ್ತಾ ಈ ಸಂದರ್ಭದಲ್ಲಿ? ಗೊಬ್ಬರ ಕೊಟ್ಟ ನಂತರ ಏರಿಸಬೇಕಾಗುತ್ತೆ ಸರ್. ಗೊಬ್ಬರ ಕೊಡುವಾಗ ಗೊಬ್ಬರ ಕೊಟ್ಟು ಒಂದು ವಾರದ ನಂತರ ಲಘು ಪೋಷಕಾಂಶ ಸ್ಪ್ರೇನ ಕೊಡಬೇಕಾಗುತ್ತೆ. ಇದಿಷ್ಟು ಶುಂಠಿ ಬೇಸಾಯಕ್ಕೆ ಸಂಬಂಧಪಟ್ಟಂತಹ ಕ್ರಮಗಳು. ಕಾಳುಮೆಣಸು ಕೂಡ ಒಂದು ಬಹಳ ಪ್ರಧಾನವಾದಂತಹ ಬೆಳೆ ಮಲೆನಾಡು ಭಾಗದಲ್ಲಿ, ಅದು ಕೂಡ ಮಳೆಗೆ ಸಾಕಷ್ಟು ಸೊರಗಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗತಕ್ಕಂತಹ ಸಾಧ್ಯತೆ ಇರುತ್ತೆ, ಅದನ್ನು ತಡೆಯುವಂತದ್ದು ಹೇಗೆ? ಹೌದು, ಈಗ ಸಕಲೇಶ್ಪುರ ತಾಲೂಕಿಗೆ ಸಂಬಂಧಪಟ್ಟಂಗೆ ಸರ್, ಕಾಳುಮೆಣಸು ಸುಮಾರು 16,500 ಹೆಕ್ಟೇರ್ ಪ್ರದೇಶದಲ್ಲಿ ಇದೆ. ಸೊ ಅದು ಪ್ರಮುಖ ಸಾಂಬಾರ್ ಬೆಳೆ ಆಗಿದೆ ನಮ್ಮ ತಾಲೂಕಲ್ಲಿ. ಈಗ ಹೆಚ್ಚಾಗಿ ನಾವು ಮಳೆ ಬಂದಿದೆ, ಈಗ ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣನೇ ರೋಗ ಲಕ್ಷಣಗಳು ಕಾಣೋದಕ್ಕೆ ಪ್ರಾರಂಭವಾಗುತ್ತೆ. ಎಲೆಗಳು ಹಳದಿ ಆಗಿರ್ಬೋದು, ಎಲೆ ಉದುರೋದು, ಎಲೆ ಮೇಲೆ ಏನು ಕಪ್ಪು ಚುಕ್ಕೆಗಳು ಶುರುವಾಗುತ್ತೆ, ಕಾಂಡದ ಮೇಲೆ ಕಪ್ಪು ಚುಕ್ಕೆಗಳು ಶುರುವಾಗುತ್ತೆ. ಈವನ್ ಈಗ ಗೊಂಚಲುಗಳು ಇದೆಯಲ್ಲ, ಅಲ್ಲೂ ಆ ತೊಟ್ಟಲ್ಲಿ ಕಪ್ಪು ಚುಕ್ಕೆ ತರ ಬಂದು ಅದನ್ನು ಉದುರೋ ಸಂಭವ ಇದೆ. ಸೊ ಈ ರೀತಿ ಎಲ್ಲ ಲಕ್ಷಣಗಳು ಮಳೆ ನಿಂತ ತಕ್ಷಣನೇ ಶುರುವಾಗುತ್ತೆ. ಸೊ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಇಂದಾನೆ ಕೆಲವು ಕ್ರಮಗಳನ್ನ ಮಾಡ್ಕೊಂಡು ಬರಬೇಕಾಗುತ್ತೆ. ಜೂನ್ ಜುಲೈಯಲ್ಲಿ ಹೊಸದಾಗಿ ನಾಟಿ ಮಾಡ್ಕೊಳ್ತಾರೆ, ಏನ್ ಕಾಳುಮೆಣಸು ಬಳ್ಳಿಗಳನ್ನ ನಾಟಿ ಮಾಡ್ಕೊಳ್ತಾರೆ. ಆ ಸಂದರ್ಭದಿಂದಾನೇ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಧಾರ ಮರ ಏನಿದೆ ಆಧಾರ ಮರಕ್ಕೆ ನಾರ್ತ್ ಡೈರೆಕ್ಷನ್ ಅಲ್ಲಿ ಒಂದಡಿ ದೂರದಲ್ಲಿ ಗುಣಿ ತೆಗಿಬೇಕು ಮಾನ್ಸೂನ್ ಸ್ಟಾರ್ಟ್ ಆಗಕ್ಕೆ ಮುಂಚೆ. ಸೊ ಆ ಗುಣಿಗಳಲ್ಲಿ ನಾವು ಟ್ರೈಕೋಡರ್ಮ ಉಪಚರಿಸಿದಂತ ಬೇವಿನಿಂಡಿ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರನು ಹಾಕಬೇಕು ಮೇಲ್ಮಣ್ಣ ಜೊತೆಗೆ. ಅದಾದ ನಂತರ ಈ ಜೂನ್ ಜುಲೈಯಲ್ಲಿ ನಾವು ಬಳ್ಳಿಗಳನ್ನ ನಾಟಿ ಮಾಡ್ತೀವಿ ಸರ್. ಒಂದು ಗುಣಿಯಲ್ಲಿ ಒಂದೆರಡರಿಂದ ಮೂರು ಚೆನ್ನಾಗಿ ರೂಟ್ ಬಂದಿರೋ ಅಂತ ಬಳ್ಳಿಗಳನ್ನ ನಾಟಿ ಮಾಡ್ತೀವಿ. ನಾಟಿ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಸುತ್ತ ನಾವು ಪ್ರೆಸ್ ಮಾಡಿ ನಾಟಿ ಮಾಡಿರೋ ಕಡೆ ಸ್ವಲ್ಪ ಎತ್ತರ ಇರಬೇಕು, ಅಲ್ಲಿಗೆ ನೀರು ಮಳೆ ಬಂದಾಗ ನೀರು ನಿಲ್ಬಾರ್ದು, ಅದು ಮೇನ್. ಸೊ ಅದು ಸ್ವಲ್ಪ ಎತ್ತರದಲ್ಲಿ ಇದ್ದು ಅದು ಒಂದು ಫಸ್ಟ್ ನಾವು ನೋಡ್ಬೇಕಾಗಿರೋದು. ಎರಡನೇದು, ಈಗ ಹಳೆ ತೋಟಗಳಲ್ಲಿ ಚರಂಡಿ ವ್ಯವಸ್ಥೆ ಚೆನ್ನಾಗಿರಬೇಕು ಸರ್. ಈಗ ಮಳೆಗಾಲದಲ್ಲಿ ನೀಟಾಗಿ ನೀರು ಎಲ್ಲೂ ನಿಲ್ಲದಂಗೆ ಚರಂಡಿ ವ್ಯವಸ್ಥೆ ಚೆನ್ನಾಗಿರಬೇಕು. ಮುಂಗಾರು ಪೂರ್ವದಲ್ಲಿ ಮತ್ತೆ ಮುಂಗಾರು ನಂತರ ಇವಾಗ ಏನು ಮಳೆ ನಿಲ್ಲುತ್ತೆ ಆ ಟೈಮಲ್ಲಿ 1% ಬೋರ್ಡೋ ದ್ರಾವಣ ಸ್ಪ್ರೇ ಅಂತೂ ಖಂಡಿತವಾಗ್ಲೂ ತಗೋಬೇಕು ರೈತರು. ಜೂನ್ ತಿಂಗಳಲ್ಲಿ ಒಂದು ಕೊಡ್ತಾರೆ, ಮತ್ತೆ ಆಗಸ್ಟ್ ತಿಂಗಳಲ್ಲಿ ಒಂದು ಮಳೆ ನಿಂತ ಮೇಲೆ ಬೋರ್ಡೋ ದ್ರಾವಣ ಸ್ಪ್ರೇ ಒಂದು ಮಾಡಬೇಕು. ಅದೇ ರೀತಿ ಪೆಪ್ಪರ್ ಸ್ಪೆಷಲ್ ಅಂತ IASR ಪೆಪ್ಪರ್ ಸ್ಪೆಷಲ್ ಲಘು ಪೋಷಕಾಂಶ ಏನಿದೆ ಅದ್ರದ್ದು ನಾವು ಒಂದು ಸ್ಪ್ರೇ ಕೊಡಬೇಕಾಗುತ್ತೆ ಸರ್. 5 grams per liter ಹಂಗೆ 5 grams per liter ಹಂಗೆ ಜೂನ್ ಜುಲೈಯಲ್ಲಿ ಒಂದು ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು ಸ್ಪ್ರೇನ ನಾವು ಕೊಡಬೇಕಾಗುತ್ತೆ. ಈಗ ಪುನಶ್ಚೇತನಗೊಳಿಸಕ್ಕೆ ಹಳೆ ತೋಟಗಳಲ್ಲಿ ಏನೋ ರೋಗದಿಂದ ಹೋಗಿರೋ ಅಂತ ಬಳ್ಳಿಗಳಾಗಿರ್ಬೋದು, ಹಳೆ ಬಳ್ಳಿಗಳನ್ನ ತೆಗೆದ್ಬಿಟ್ಟು ಅಲ್ಲೂ ಹೊಸ ಬಳ್ಳಿಗಳನ್ನ ಈ ಆಗಸ್ಟ್ ಸೆಪ್ಟೆಂಬರ್ ತನಕನು ನಾಟಿ ಮಾಡ್ತಾ ಇರ್ತಾರೆ ರೈತರು. ಅಲ್ಲೂ ಇವಾಗ ಟ್ರೈಕೋಡರ್ಮ ಮತ್ತು ಸೂಡಮನಸ್ಸಿಂದ ನಾವು ಉಪಚರಿಸಿರುವಂತ ಕೊಟ್ಟಿಗೆ ಗೊಬ್ಬರ ಆದ ಒಂದು 10 kg ಒಂದು ಬಳ್ಳಿಗೆ, ಬೇವಿನಿಂಡಿ ಆದ್ರೆ ಒಂದು 2 kg ಒಂದು ಬಳ್ಳಿಗೆ ಕೊಡಬೇಕಾಗುತ್ತೆ. ಸಪೋಸ್ ಏನಾದರೂ ರೋಗಗಳು ನಾವು ಕಂಡು ಬಂತು ಅಂತ ಹೇಳಿದ್ರೆ, ಈಗ ಶುರು ಆಗ್ತಾ ಇದೆ ಸರ್ ಮಳೆ ನಿಂತ ಮೇಲೆ ಅಲ್ಲೆಲ್ಲ ನಮಗೆ ಕಾಣಿಸ್ಕೊಳ್ತಾ ಇದೆ ರೋಗಗಳು. ಸೊ ಅಂತ ಟೈಮಲ್ಲಿ ನಾವು COC 2 grams per liter ಹಂಗೆ ಚೆನ್ನಾಗಿ ಬುಡಕ್ಕೆ ತೋಯ್ದಂಗೆ ಒಂದು ಸುತ್ತ ಒಂದು 45 cm ಅಟ್ ಲೀಸ್ಟ್ ಕವರ್ ಆಗಂಗೆ ಡ್ರೆಂಚಿಂಗ್ ಮಾಡಬೇಕು. ಸೂರ್ಯ ಅಂತದ್ದು ಡ್ರೆಂಚಿಂಗ್ ಮಾಡಬೇಕು. ಜಾಸ್ತಿ ಏನಾದರೂ ನಮಗೆ ರೋಗ ಕಂಡು ಬಂದರೆ ಮೆಟಲಾಕ್ಸಲ್ ಮತ್ತು ಮ್ಯಾಂಕೋಸಪ್ ಯುಕ್ತ ಶಿಲೀಂಧ್ರನಾಶಕವನ್ನು ಸಹ ಡ್ರೆಂಚ್ ಮಾಡಬಹುದು. ಪೊಟ್ಯಾಷಿಯಂ ಫಾಸ್ಫಿನೇಟ್ 0.3% ಸಹ ಸ್ಪ್ರೇ ಮತ್ತೆ ಡ್ರೆಂಚ್ ಮಾಡಿದ್ರೂ ಅನುಕೂಲ ಆಗುತ್ತೆ. ಮಳೆಯಿಂದ ಇದ್ದ ಸಂದರ್ಭದಲ್ಲಿ ನಾವು ಒಂದು ಬಳ್ಳಿಗೆ ಒಂದು 50-150 grams ಅಷ್ಟು ಪೊಟ್ಯಾಷ್ನ ಕೊಡ್ತಾ ಬಂದ್ರೆ 15 ದಿವಸಕ್ಕೆ ಒಂದ್ಸಲ ಅದು ರೋಗ ನಿರೋಧಕ ಶಕ್ತಿನೂ ಇರುತ್ತೆ, ಬೇರುಗಳನ್ನ ಕೊಳೆಯೋದನ್ನು ಕಂಟ್ರೋಲ್ ಆಗುತ್ತೆ ಸರ್. ಸೊ ಅದು ಒಂದು ಮಾಡಬಹುದು ಮಳೆಗಾಲದಲ್ಲಿ ರೈತರು. ಇದಿಷ್ಟು ಮಾಡಿದ್ರೆ ಸಾಕಾಗುತ್ತೆ ಮಳೆಗಾಲದಲ್ಲಿ ಈ ಕ್ರಮಗಳನ್ನ ಕೈಗೊಳ್ಬೇಕು. ಚರಂಡಿ ವ್ಯವಸ್ಥೆ ನೀಟ್ ಆಗಿ ಇರಬೇಕು, ನಿಲ್ಬಾರ್ದು, ಮತ್ತೆ ಇದು ಸ್ಪ್ರೇಸ್ನ ಇನ್ ಟೈಮ್ ತಗೋಬೇಕು. ಸರಿಯಾದ ಸಮಯಕ್ಕೆ ನಾವು ಸಿಂಪಡಣೆಯನ್ನ ಮಾಡುವ ಮೂಲಕ ಈ ಮೆಣಸಿನ ಬೆಳೆಯನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿ ವರ್ಷವೂ ಕೂಡ ಹೆಚ್ಚು ಗಾಳಿ ಬರ್ತಾ ಇತ್ತು, ಆದ್ರೆ ಈ ಸರಿ ಹೆಚ್ಚು ಗಾಳಿ ಇಲ್ಲ, ಮಳೆ ಮಾತ್ರ ಬರ್ತಾ ಇದೆ. ಗಾಳಿ ಏನಾದ್ರೂ ಮಲೆನಾಡು ಭಾಗದಲ್ಲಿ ಇದೆಯಾ? ಇಲ್ಲ ಸರ್, ಈ ಕಳೆದ ನಾವು 2018 ತುಂಬಾ ಮಳೆ ಮತ್ತೆ ಗಾಳಿ ಸಹಿತಾ ಇತ್ತು, ಅವಾಗ ಇನ್ನು ಹೆಚ್ಚು ಹಾನಿಯಾಗಿತ್ತು. ಬಟ್ ಈ ಸಲ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ. ಮಳೆ ನಿಂತ ನಂತರ ಈ ಕ್ರಮಗಳನ್ನೆಲ್ಲ ಅನುಸರಿಸಿದ್ರೆ ಸ್ವಲ್ಪ ನಿರ್ವಹಣೆ ಮಾಡಬಹುದು. ಇದಿಷ್ಟು ಕಾಳುಮೆಣಸಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅತ್ಯಧಿಕವಾಗಿ ಮಳೆ ಬೀಳತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅಥವಾ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂಥದ್ದು ಕಾಳುಮೆಣಸಿಗೆ ಸಂಬಂಧಪಟ್ಟ ಹಾಗೆ, ಹಾಗೂ ಇನ್ನು ಬೇರೆ ಬೇರೆ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ 2022 ಮತ್ತು 23ನೇ ಸಾಲಿಗೆ ಈಗಾಗಲೇ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ. ಏನೆಲ್ಲ ಕಾರ್ಯಕ್ರಮಗಳನ್ನ ನಾವು ಈ ಸಾಲಿನಲ್ಲಿ ಕಾಣಬಹುದು? ಇದಕ್ಕೆ ಪೂರಕವಾಗಿ ಈಗ 2022-23ನೇ ಸಾಲಿಗೆ ಅನೇಕ ಕೇಂದ್ರ ವಲಯ ಮತ್ತು ರಾಜ್ಯ ವಲಯ ಕಾರ್ಯಕ್ರಮಗಳು ನಮಗೆ ಈಗಾಗಲೇ ಬಂದಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ನಾವು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಇದೆ, ಅದರಲ್ಲಿ ಕಾಳುಮೆಣಸು ಪ್ರದೇಶ ವಿಸ್ತರಣೆ ಅನ್ನೋ ಕಾರ್ಯಕ್ರಮದಲ್ಲಿ ರೈತರು ಹೊಸದಾಗಿ ಏನು ಕಾಳುಮೆಣಸು ತೋಟಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾಟಿ ಮಾಡಿಕೊಳ್ತಾರೆ, ಅದಕ್ಕೆ ಪ್ರತಿ ಹೆಕ್ಟೇರ್ಗೆ 20,000 ಕೊಡೋದಕ್ಕೆ ಅವಕಾಶ ಇದೆ. ಸೊ ಇದು ಸಾಮಾನ್ಯ ರೈತರಾಗಿರ್ಬೋದು ಅಥವಾ SCP-TSP ಸೇರಿದಂತ ರೈತರಾಗಿರ್ಬೋದು, ಅವರಿಗೆ ಪ್ರತಿ ಹೆಕ್ಟೇರ್ಗೆ 20,000 ಸಹಾಯಧನ ನೀಡೋದಕ್ಕೆ ಅವಕಾಶ ಇದೆ ಸರ್. ಇದೇ ರೀತಿ ಏರಿಯಾ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ ಅಂತ ನಾವೇನು ಹೇಳ್ತೀವಿ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದಲ್ಲಿ, ಬೆಣ್ಣೆ ಹಣ್ಣುಗೂ ಸಹ ನಮಗೆ ಈ ಸಲ ಕೊಡಕ್ಕೆ ಅವಕಾಶ ಇದೆ 5 ಹೆಕ್ಟೇರ್ ವರೆಗೂ. ಇದರಲ್ಲಿ ಹೊಸದಾಗಿ ಅವರು ಬೆಣ್ಣೆ ಹಣ್ಣನ್ನ ನಾಟಿ ಮಾಡ್ಕೋಬೇಕು, ಬಟರ್ಫ್ರೂಟ್ ನಾಟಿ ಮಾಡ್ಕೊಂಡಿದ್ರೆ ಅದಕ್ಕೆ ಮೊದಲನೇ ವರ್ಷ ನಾವು 18,000 1 ಹೆಕ್ಟೇರ್ಗೆ, ಎರಡನೇ ವರ್ಷ 6,000 ಹೆಕ್ಟೇರ್ಗೆ ನಿರ್ವಹಣೆಗೆ, ಮೂರನೇ ವರ್ಷನು 6,000 ಪ್ರತಿ ಹೆಕ್ಟೇರ್ಗೆ ನಿರ್ವಹಣೆ ಅಂತೇಳಿ 3 ವರ್ಷದಲ್ಲಿ ನಾವು ಕೊಡ್ತೇವೆ. ಟಿಶ್ಯೂ ಕಲ್ಚರ್ ಬಾಳೆ ಏನಾದರೂ ಬೆಳ್ಕೊಂಡಿದ್ರೆ 36,000 ಪ್ರತಿ ಹೆಕ್ಟೇರ್ಗೆ ಅವ್ರಿಗೆ ಸಹಾಯಧನ ಕೊಡೋಕೆ ಅವಕಾಶ ಇದೆ. ಕಂದು ಬಾಳೆನ ಬೆಳೆಸ್ಕೊಂಡ್ರದ್ದು ಸಹ 26,000 1 ಹೆಕ್ಟೇರ್ಗೆ ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ ಸರ್. ಇದಿಷ್ಟು ಪ್ರದೇಶ ವಿಸ್ತರಣೆಗೆ ಸಂಬಂಧಪಟ್ಟಿದ್ದು. ಕಾಳುಮೆಣಸು ಪುನಶ್ಚೇತನಕ್ಕೆ ಏನಾದರೂ ಕಾರ್ಯಕ್ರಮ ಇದೆಯಾ ಸರ್? ಕಾಳುಮೆಣಸು ಪುನಶ್ಚೇತನದಲ್ಲೂ ಸಹ ನಾವು ಹಳೆ ತೋಟಗಳಲ್ಲಿ ರೋಗ ಬಂದಿರೋ ಬಳ್ಳಿಗಳನ್ನ ತೆಗೆದಿರ್ತಾರೆ ಅಥವಾ ಹಳೆ ಬಳ್ಳಿಗಳನ್ನ ತೆಗೆದು ಪುನಶ್ಚೇತನಗೊಳಿಸೋದಕ್ಕೆ ಹೊಸ ಬಳ್ಳಿಗಳನ್ನ ನಾಟಿ ಮಾಡ್ಕೊಳ್ಳೋದಕ್ಕೆ ಇದು ಇಲಾಖಾ ಕಾರ್ಯಕ್ರಮದಲ್ಲಿ 1 ಎಕರೆಗೆ 4,000 ರೂಪಾಯಿ ಹಂಗೆ ನಾವೇನೆ ಪರಿಕರಗಳನ್ನ ರೈತರಿಗೆ ಕೊಡ್ತೇವೆ 50% ಇದರಲ್ಲಿ. ಅದು ಏನೆಲ್ಲ ಪರಿಕರಗಳು ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಇಲಾಖೆ ಕ್ಷೇತ್ರದಲ್ಲೇ ಅಭಿವೃದ್ಧಿಪಡಿಸಿದಂತ ಚೆನ್ನಾಗಿ ಬೇರು ಬರೆಸಿರುವಂತ ಕಾಳುಮೆಣಸು ಗಿಡಗಳು, ಅದರ ಜೊತೆಗೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೊನಾಸ್ ಪೆಪ್ಪರ್ ಸ್ಪೆಷಲ್ ಲಘು ಪೋಷಕಾಂಶ, ಇಷ್ಟು ಪರಿಕರಗಳನ್ನ ರೈತರಿಗೆ 4,000 ರೂಪಾಯಿ ಪ್ರತಿ ಹೆಕ್ಕರೆಗೆ ನಾವು ವಿತರಿಸ್ತೇವೆ ಪರಿಕರಗಳನ್ನ. ಇದು ಕಾಳುಮೆಣಸು ಪುನಶ್ಚೇತನದಲ್ಲಿ. ಇದಿಷ್ಟು ಕಾಳುಮೆಣಸಿಗೆ ಸಂಬಂಧಪಟ್ಟಿದ್ದು. ಇದಲ್ಲದೆ ತೋಟಗಾರಿಕೆ ಇಲಾಖೆಯಿಂದ ಮತ್ತೆ ಏನೆಲ್ಲ ಕಾರ್ಯಕ್ರಮಗಳು ನಮ್ಮ ಕೃಷಿಕರಿಗೆ ಲಭಿಸುತ್ತೆ ಈ ಸಾಲಿನಲ್ಲಿ? ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಕಾರ್ಯಕ್ರಮದಲ್ಲಿ ಇದರಲ್ಲೂ ಸಹ ನಾವು ಟ್ರೈಕೋಡರ್ಮಾ ಮತ್ತು ಸೂಡೋಮೊನಾಸ್ ಪೆಪ್ಪರ್ ಸ್ಪೆಷಲ್ನ ರೈತರಿಗೆ ವಿತರಿಸುವ ಕಾರ್ಯಕ್ರಮ ಇದೆ. ಇದೇ ರೀತಿ ರಾಜ್ಯ ವಲಯ S11 ಅಂತ ಏನು ಹೇಳ್ತೀವಿ ರೋಗ, ಅದರಲ್ಲೂ ಸಹ ಈ ಸಮಗ್ರ ಕೀಟ ನಿರ್ವಹಣೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಮೆಟಲ್ಆಕ್ಸಲ್ ಮತ್ತು ಮ್ಯಾಂಕೋಸೆಪ್ ಅಂತ ಆಗಲೇ ಹೇಳಿದ್ನಲ್ಲ ಸರ್, ಈ ರೀತಿ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕಗಳನ್ನ ತರಿಸಿ 50% ನಾವು ರೈತರಿಗೆ ವಿತರಿಸುವಂತ ಕಾರ್ಯಕ್ರಮ ಇದೆ. ಇದಲ್ಲದೆ ನಾವು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಪ್ರಾಥಮಿಕ ಸಂಸ್ಕರಣಾ ಘಟಕ ಅಂತ ಹೇಳ್ತೇವೆ. ಈ ಪ್ರಾಥಮಿಕ ಸಂಸ್ಕರಣಾ ಘಟಕಗಳಲ್ಲಿ ಈಗ ಕಾಳುಮೆಣಸಾಗಿರ್ಬೋದು, ಅಡಿಕೆ, ಏಲಕ್ಕಿ ಈ ರೀತಿ ಬೆಳೆಗಳನ್ನ ಬೆಳೆದಿರುವಂತಹ ರೈತರು ಅವರು ಅದನ್ನ ಕೊಯ್ಲು ಮಾಡಿದ ನಂತರ ಶೇಖರಣೆ ಮಾಡ್ಕೊಳ್ಳಕ್ಕೆ ಅಥವಾ ಮಾರುಕಟ್ಟೆಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಒಂದು ಗೋಡೌನ್ ವ್ಯವಸ್ಥೆ ಮಾಡ್ಕೊಳ್ಳೋದು, ಮತ್ತೆ ಒಂದು ಕಣ ಅದನ್ನ ಏನು ಕಡಾವ್ ಮಾಡಿದಂತ ಬೆಳೆಗಳನ್ನ ಒಣಗಿಸೋದಕ್ಕೆ, ಕಾಫಿ ಆಗಿರ್ಬೋದು ಮೆಣಸಾಗಿರ್ಬೋದು ಇದನ್ನೆಲ್ಲ ಒಣಗಿಸೋದಕ್ಕೆ ಅಂತ ಹೇಳಿ ಕಣ ಮಾಡ್ಕೊಳ್ಳಕ್ ಅವಕಾಶ ಇದೆ. ಒಂದು ಗೋಡೌನ್ ಕಣ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅಳತೆಯಲ್ಲಿ ಮಾಡ್ಕೊಳ್ಬಹುದು. ಜೊತೆಗೆ ಮೆಷಿನರೀಸ್ ಯಾವ್ದು ಅಂತ ಹೇಳಿದ್ರೆ ಅಡಿಕೆ ಸಿಪ್ಪೆ ಬಿಡಿಸೋ ಯಂತ್ರ ಆಗಿರ್ಬೋದು, ಕಾಳುಮೆಣಸು ಬಿಡಿಸೋ ಅಂತ ಯಂತ್ರ ಆಗಿರ್ಬೋದು, ಏಲಕ್ಕಿ ಆದ್ರೆ ಏಲಕ್ಕಿ ಡ್ರೈಯರ್ಸ್ ಬರುತ್ತೆ, ಮತ್ತೆ ಈ ಗ್ರಾವಿಟಿ ಸೆಪರೇಟರ್ಸ್ ಅಂತ ಬರುತ್ತೆ, ಕಾಳುಮೆಣಸಿನ ಬೇರೆ ಬೇರೆ ಸೈಜ್ ಅಲ್ಲಿ ಸೆಪರೇಟ್ ಮಾಡುತ್ತೆ ಗ್ರಾವಿಟಿ ಸೆಪರೇಟರ್ಸ್, ಮತ್ತೆ ಬ್ಯಾಗಿಂಗ್ ಯಂತ್ರಗಳು ಈ ರೀತಿ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಏಣಿಗಳಾಗಿರ್ಬೋದು, ಅವ್ರ ಅನುಕೂಲಕ್ಕೆ ಏನೆಲ್ಲ ಮೆಷಿನರೀಸ್ ಬೇಕಾಗುತ್ತೆ ಬೆಳಕ್ಕೆ ಪೂರಕವಾಗಿ ಅದನ್ನ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಮೂಲಭೂತ ಸೌಕರ್ಯಕ್ಕೆ ಮತ್ತೆ ಮೆಷಿನರೀಸ್ಗೆ ಎರಡೂ ಸೇರಿಸಿ ನಾವು ಗರಿಷ್ಠ 8 ಲಕ್ಷದವರೆಗೂ ಪ್ರಾಥಮಿಕ ಸಂಸ್ಕರಣಾ ಘಟಕಕ್ಕೆ ನಾವು ಸಹಾಯಧನ ಕೊಡೋಕ್ಕೆ ಅವಕಾಶ ಇದೆ ಸರ್. ಈ ತೋಟಗಾರಿಕೆ ಯಾವುದೇ ಬೆಳೆ ಬೆಳೀತಾ ಇದ್ರು ಕೂಡ ಈ ಯೋಜನೆಯ ಫಲಾನುಭವಿಗಳಾಗಬಹುದು? ಯೋಜನೆಯ ಫಲಾನುಭವಿಗಳಾಗಬಹುದು. ಇದು ಎಂದ್ರೆ ಹಿಂಗೆ ಗೋಡೌನ್ ಕಣ ಮತ್ತೆ ಮೆಷಿನರೀಸ್ ತಗೊಂಡಿರಬೇಕು. ನೆಕ್ಸ್ಟ್ ಸರ್, ಈಗ ಸೋಲಾರ್ ಟನಲ್ ಡ್ರೈಯರ್ಸ್ ಅಂತ ಬಂದಿದೆ. ಇದು ಕಳೆದ 2 ವರ್ಷದಿಂದ ನಾವು ಈ ಯೋಜನೆಗೆ ನಾವು ಸಹಾಯಧನ ಕೊಡ್ತಾ ಇದೀವಿ. ಇದರಲ್ಲಿ ಇವಾಗ ನಾವು ಕಳೆದ 2-3 ವರ್ಷದಿಂದ ನೋಡ್ತಾ ಇದೀವಿ ಮಳೆ ಹೆಚ್ಚಾಗ್ತಾ ಇದೆ, ಕರೆಕ್ಟ್ ಆಗಿ ಈಗ ಕಾಫಿ ಆಗಿರ್ಬೋದು ನಾವು ಕೊಯ್ಲು ಮಾಡೋ ಟೈಮಲ್ಲಿ ಕಣದಲ್ಲಿ ಒಣಗಿಸೋ ಟೈಮಲ್ಲಿ ಹೆಚ್ಚು ಮಳೆಯಿಂದ ಅದನ್ನ ಕೊಚ್ಕೊಂಡು ಹೋಗೋದು, ಹಾನಿಯಾಗೋದು ಈ ರೀತಿ ಎಲ್ಲ ಕಾಣ್ತಾ ಇದಾವೆ. ಸೊ ಇದನ್ನ ತಡೆಗಟ್ಟೋದಕ್ಕೆ ನಾವು ಈ ಸೋಲಾರ್ ಟನಲ್ ಡ್ರೈಯರ್ಸ್ ಉಪಯುಕ್ತ ಆಗುತ್ತೆ. ಇದು ಏನಂದ್ರೆ ಬೇಸಿಕಲಿ ಸರ್ ಒಂದು ಸ್ಟ್ರಕ್ಚರ್, ಪಾಲಿಹೌಸ್ ತರ ಸ್ಟ್ರಕ್ಚರ್, 15 ಮೀಟರ್ ಉದ್ದ 3.25 meters 3.75 meters ಆಗಲ್ಲ, 3 meters ಎತ್ತರ ಇರುವಂತ ಒಂದು ಸ್ಟ್ರಕ್ಚರ್. ಇದನ್ನ ರೈತರು ಮಾಡ್ಕೊಂಡ್ರೆ ಒಳಗಡೆ ಏನು ಟ್ರೇಸ್ ಅಥವಾ ಟ್ರಾಲೀಸ್ ಇಟ್ಕೊಂಡು ರ್ಯಾಕ್ಸ್ ಇಟ್ಕೊಂಡು ಅದರಲ್ಲಿ ನಾವು ಕೊಯ್ಲು ಮಾಡಿದಂತ ಕಾಫಿ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಅದನ್ನ ಹಾಕೊಂಡು ಒಣಗಿಸ್ಕೋಬಹುದು ಸರ್. ಈ ಒಂದು ಸ್ಟ್ರಕ್ಚರ್ಗೆ ನಾವು ಕೊಡುವಂತ ಸಹಾಯಧನ 280,000 ವರ್ಗೂ ಒಂದು ಸ್ಟ್ರಕ್ಚರ್ಗೆ ರೈತರು 50% ಆಗಿ ತಗೊಳ್ಳೋಕೆ ಅವಕಾಶ ಇದೆ ಸರ್. 570,000 ಅಷ್ಟು ಖರ್ಚಾಗುತ್ತೆ. ನಾವು 480,000 ವರ್ಗೂ ಸಹಾಯಧನ ಕೊಡಕ್ಕೆ ಅವಕಾಶ ಇದೆ. ಇದಕ್ಕೂ ಹೆಚ್ಚು ಬೇಡಿಕೆ ಇದೆ ಸರ್. ಅದರಿಂದ ಇದು ಕೂಡ ಯಾವುದೇ ಬೆಳೆಗಾರರು ಅನುಕೂಲವನ್ನ ಮಾಡ್ಕೋಬಹುದು, ಅದು ಒಣಗಿಸೋದಕ್ಕೆ ಎಲ್ಲ ಅನುಕೂಲ ಆಗಂತದೆ. ಇದಲ್ಲದೆ ಮತ್ತಿನ್ಯಾವ ಕಾರ್ಯಕ್ರಮಗಳಿದ್ದಾವೆ? ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ವಾಕ್ ಇನ್ ಪಾಲಿಟನಲ್ಸ್ ಅಂತ, ಸುರಂಗ ಮಾದರಿ ಪಾಲಿಟನಲ್ ಅಂತ ಹೇಳ್ತೇವೆ. ಇದು ಹೆಂಗಂದ್ರೆ 20 meters ಉದ್ದ, 8 meters ಅಗಲ ಇರುವಂತದ್ದು, 160 square meters ಬರುತ್ತೆ. ಇದು ಮಿನಿಮಮ್ ಸರ್. ಇದನ್ನು ಒಂದೇ ಪಾಲಿಹೋಸ್ಟ್ ಸ್ಟ್ರಕ್ಚರ್. ಏನು ರೈತರು ಸಣ್ಣ ಸಣ್ಣದಾಗಿ ನರ್ಸರಿಗಳು ಮಾಡ್ಕೊಳ್ತಾರೆ ಮನೆಯಿಂದ ಕಾಳುಮೆಣಸು ಕಾಫಿ ಈ ರೀತಿ, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಮಿನಿಮಮ್ ಇಷ್ಟಿರಬೇಕು 160 square meters. ಇದು 50% ಸಬ್ಸಿಡಿ. ಮ್ಯಾಕ್ಸಿಮಮ್ 800 square meters. 800 square meters ಗೆ ಒಂದೇ ಸಮ 100 meters ಉದ್ದ, 8 meters ಅಗಲ, 3 meters ಎತ್ತರ ಇರುವಂತ ಒಂದು ಸ್ಟ್ರಕ್ಚರ್ ಮಾಡ್ಕೋಬಹುದು. ಅಥವಾ ಅವರು ಒಂದ್ 2-3 ಸ್ಟ್ರಕ್ಚರ್ ಸಪರೇಟ್ ಆಗಿ ಅನುಕೂಲಕ್ಕೆ ತಕ್ಕಂಗೂ ಮಾಡ್ಕೋಬಹುದು. ಒಟ್ಟು 800 square meters ವರ್ಗೂ ಅವ್ರಿಗೆ ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ. 50% ಹಂಗೆ 240,000 ವರ್ಗೂ ಅವ್ರಿಗೆ ಸಹಾಯಧನ ಸಿಗುತ್ತೆ ಸರ್. ಎಲ್ಲೆಲ್ಲಿ ಬಳಕೆಯನ್ನು ಮಾಡಬಹುದು ಇದನ್ನ ಸರ್? ಈಗ ಸಣ್ಣ ಸಣ್ಣ ನರ್ಸರಿ ಮಾಡ್ಕೊಳ್ತಾರಲ್ಲ, ಅವರಿಗೆಲ್ಲ ಅನುಕೂಲ ಆಗುತ್ತೆ. ಕಾಫಿ, ಏಲಕ್ಕಿ, ಮೆಣಸು, ಈ ತರದ ನರ್ಸರಿಗಳನ್ನ ಮಾಡ್ಕೊಳ್ಳಕ್ಕೆ ಇದನ್ನ ಪ್ರೊಟೆಕ್ಷನ್ಗೂ ಸಿಗುತ್ತೆ. ಮಳೆಗಾಲದಲ್ಲಿ ಪ್ರೊಟೆಕ್ಷನ್ಗೂ ಆಗುತ್ತೆ, ಸಣ್ಣದಾಗಿ ಒಣಗಿಸ್ಕೊಳ್ಳಕ್ಕೂ ಆಗುತ್ತೆ. ಮತ್ತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಹನಿ ನೀರಾವರಿಗೂ ತೋಟಗಾರಿಕೆ ಬೆಳೆಗಳಲ್ಲಿ ಸಾಮಾನ್ಯ ರೈತರಿಗೆ 75% ಮತ್ತೆ ಎಸ್ಸಿಪಿ TSP ಫಲಾನುಭವಿಗಳಿಗೆ 90% ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ. ಗರಿಷ್ಠ ಇದು 5 hectares ವರ್ಗೂ ಒಂದು ಫಲಾನುಭವಿ ಕುಟುಂಬ ತಗೋಬಹುದು. 2 hectares ವರ್ಗೂ 75% ಸಬ್ಸಿಡಿ ಸಿಗುತ್ತೆ, ಅದರ ನಂತರ 45-50% ಸಿಗುತ್ತೆ ಸರ್. ಈ ಎಲ್ಲ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅವರು? ಮೊದಲಿಗೆ ನಮ್ಮ ಏನು ರೈತ ಸಂಪರ್ಕ ಕೇಂದ್ರ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಸಂಪರ್ಕಿಸಬಹುದು. ಅಥವಾ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಗಾದರೂ ಸಂಪರ್ಕಿಸಬಹುದು. ಪಹಣಿ, ಆಧಾರ್ ಕಾರ್ಡ್ ಮತ್ತೆ ಅವ್ರದ್ದು ಏನು ದಾಖಲಾತಿಗಳಿದೆ ಅದ್ರ ಸಮೇತ ಬಂದು ನಮ್ಮನ್ನ ಭೇಟಿ ನೀಡಿದರೆ ನಾವು ಅದಕ್ಕೆ ಸೂಕ್ತವಾಗಿ ಅವರಿಗೆ ನಾವು ಗೈಡ್ ಮಾಡ್ತೀವಿ ಸರ್. ಅವ್ರ ಏರಿಯಾ ಎಷ್ಟಿದೆ, ಯಾವ್ದೆಲ್ಲ ಅವ್ರ ಸವಲತ್ತು ತಗೋಬಹುದು ಅಂತ ಗೈಡ್ ಮಾಡ್ತೀವಿ. ನಮ್ಮನ್ನು ಸಂಪರ್ಕಿಸಬೇಕು, ಎಷ್ಟು ಪ್ರಮಾಣ ತಗೋಬಹುದು, ನಮ್ಮ ಮಾರ್ಗಸೂಚಿ ಅನ್ವಯ ಅವರಿಗೆ ಗೈಡ್ ಮಾಡ್ತೀವಿ ಸರ್. ಅರ್ಜಿ ಹಾಕಬೇಕಾಗುತ್ತೆ? ಅರ್ಜಿ ಹಾಕಬೇಕಾಗುತ್ತೆ, ಸಂಬಂಧಪಟ್ಟ ಹೋಬಳಿ ಅಧಿಕಾರಿಗಳ ಹತ್ರ ಅರ್ಜಿ ಹಾಕಬೇಕಾಗುತ್ತೆ. ಅರ್ಜಿ ಹಾಕಿದ್ರೆ ಎಷ್ಟು ದಿವಸಕ್ಕೆ ದೊರಕಬಹುದು ಅವ್ರಿಗೆ ಸವಲತ್ತುಗಳು? ನಮಗೆ ಹಿಂಗ ಬಿಡುಗಡೆ ಆದಂಗೆ ಸವಲತ್ತಿನ ನಾವು ಇವಾಗೆಲ್ಲ ಡೈರೆಕ್ಟ್ ಟ್ರಾನ್ಸ್ಫರ್ ಸರ್, ಈಗ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಅವ್ರ ನೇರವಾಗಿ ಅವ್ರ ಖಾತೆಗೆ ಸಹಾಯಧನ ಟ್ರಾನ್ಸ್ಫರ್ ಮಾಡುವಂತ. ಅಂತಂದ್ರೆ ಏನಿರುತ್ತೋ ಆ ಒಂದು ಘಟಕಗಳನ್ನ ಅವರೇ ಮಾಡ್ಕೊಳ್ಳುವಂತದ್ದು, ಅವರೇ ಖರೀದಿಯನ್ನು ಮಾಡ್ಕೊಳ್ಳುವಂತದ್ದು. ಖರೀದಿ ಆದ ನಂತರ ಅವ್ರಿಗೆ ಸಹಾಯಧನ ಎಷ್ಟಿರುತ್ತೋ ಅಷ್ಟು ಸಹಾಯಧನ ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಮಾಡುವಂತದ್ದು. ಎಕ್ಸೆಪ್ಟ್ ಈಗಾಗಲೇ ಪುನಶ್ಚೇತನಕ್ಕೆ ಹೇಳಿದೆ, ಅದನ್ನ ನಾವು ಪರಿಕರಗಳನ್ನ ಕೊಡ್ತೀವಿ, ಬೇರೆದಕ್ಕೆಲ್ಲ ಅವರೇ ಫಸ್ಟ್ ಮಾಡ್ಕೊಬೇಕು. ಅಂತಿಮವಾಗಿ ಈ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅತ್ಯಧಿಕವಾಗಿ ಬೀಳ್ತಾ ಇರತಕ್ಕಂತ ಮಳೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತರು ಕಾಲಕಾಲಕ್ಕೆ ಏನೇನು ಬೇಸಾಯ ಕ್ರಮಗಳನ್ನ ಮಾಡಬೇಕು ಅದನ್ನ ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ ಸರ್. ಅದಕ್ಕೆ ಸಲಹೆಗಳನ್ನ ನಮ್ಮ ಇಲಾಖೆಯಿಂದ ಆಗ್ಲಿ ಅಥವಾ ವಿಜ್ಞಾನಿಗಳಿಂದ ಆದ್ರೂ ಪಡೆದು ಅದನ್ನ ಕಾಲಕಾಲಕ್ಕೆ ಏನು ಕ್ರಮಗಳನ್ನ ಬೇಸಾಯ ಕ್ರಮಗಳನ್ನ ಮಾಡಬೇಕು ರೈತರು ಮಾಡ್ಕೋಬೇಕಾಗುತ್ತೆ, ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಇದನ್ನ. ಜೊತೆಗೆ ಇದು ಇಲಾಖಾ ಕಾರ್ಯಕ್ರಮಗಳಿಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿ ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್ ರೈತರಿಗೆ ಈ ಸಂದರ್ಭದಲ್ಲಿ. ಈ ಯೋಜನೆಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ ಸರ್? ಮೊಬೈಲ್ ಸಂಖ್ಯೆ ನಂದು 9 9 4 5 1 4 5 1 7 2 1 7 2 1 5 6. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9 4 5 1 7 2 1 5 6. ಒಳ್ಳೇದು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಕಾಳುಮೆಣಸು ಹಾಗೂ ಶುಂಠಿ ಬೆಳೆಯ ನಿರ್ವಹಣಾ ಕ್ರಮಗಳು ಮತ್ತು ತೋಟಗಾರಿಕೆ ಇಲಾಖೆಯ 2022-23 ಸಾಲಿನ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಕಾಳುಮೆಣಸು ಹಾಗೂ ಶುಂಠಿ ಬೆಳೆಯ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿಜಯಚಿತ್ರ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ನೈಸರ್ಗಿಕ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಎ ಚೋಳೇನಹಳ್ಳಿಯ ಪ್ರಗತಿಪರ ಕೃಷಿಕ ಸಿಎಫ್ ಹರ್ಷವರ್ಧನ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ. ಅಮರನಾಥ್ ಯಾತ್ರಾ ಪರ್ ಜಾನೆ ವಾಲೆ ಶ್ರದ್ಧಾಲುವೊ ಕೆ ಲಿಯೆ ಕುಚ್ ಖಾಸ್ ಜಾನ್ಕಾರಿ. ಮಹಿಳಾವೊ ಕೆ ಲಿಯೆ ಸಾಡಿ ಯಾತ್ರಾ ಕೆ ಲಿಯೆ ಉಪಯುಕ್ತ ಪೋಷಾಕ್ ನಹೀ ಹೈ. ಸಲ್ವಾರ್ ಕಮೀಜ್, ಪ್ಯಾಂಟ್ ಶರ್ಟ್ ಯಾ ಟ್ರ್ಯಾಕ್ ಸೂಟ್ ಬೆಹತರ್ ರಹೇಗಾ. छह सप्ताह से अधिक गर्भवती महिलाओं को तीर्थ यात्रा करने की अनुमति नहीं दी जाएगी. यात्रा के दौरान उपयोग के लिए पानी की बोतल, मेवे, भुने हुए चने, टॉफी, गुड़, चॉकलेट आदि साथ जरूर रखें. अपने हाथों और चेहरे को सनबर्न से बचाने के लिए कुछ कोल्ड क्रीम, वैसलीन या सनस्क्रीन साथ रखें. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಐದು ಗಂಟೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗೀತಸುಧಾ ಭಕ್ತಗೀತೆಗಳ ಕಾರ್ಯಕ್ರಮ, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಅಂತ್ಯಾಕ್ಷರಿ ನೇರ ಫೋನಿನ